ಗುಂಗ್ರಾ ಛತ್ರದಲ್ಲಿ ಇದ್ದೀರಿ, ನಿಮ್ದು ಮೂಲ ಯಾವೂರು ಅಂತ ಒಂದ್ ಸ್ವಲ್ಪ ಹೇಳಿ, ಯಾವ್ದೋ ಬೇರೆ ಊರಿಂದ ಬಂದಿದ್ದೆ ಅಂತ ಹೇಳಿದ್ರೆ, ಎಲ್ಲಿಂದ ಬಂದ್ರಿ, ಯಾಕ್ ಬಂದ್ರಿ, ಮುಂಚೆ ಏನ್ ಮಾಡ್ತಿದ್ರಿ, ಅದೆಲ್ಲ ಒಂಚೂರು ನಿಮ್ ಇತಿಹಾಸ ಒಂದ್ ಸ್ವಲ್ಪ ಹೇಳಿ ಮಹದೇವ್ ಸಟ್ರೆ. ಆಯ್ತು ಸರ್, ನಾವು ಮೊದಲು ಏನ್ ಮಾಡ್ತಿದ್ದು ಅಂದ್ರೆ, ಮೊದಲು ಕೈ ಕಸೂನು ಮಾಡ್ತೀವಿ ಸರ್. ಏನಕ್ಕೆ ಅಂದ್ರೆ ಬುಟ್ಟಿ ಎಣ್ಣೆ ಇದೆ ನಮ್ದು, ಬುಟ್ಟಿ ಕೆಲಸನು ಮಾಡ್ತೀವಿ. ಮತ್ತೆ ನಮ್ಗೆ ವ್ಯವಸಾಯ ಕಂಡ್ರೆ ಭಾರಿ ಇಷ್ಟ ನಮ್ಗೆ. ಬುಟ್ಟಿ ಎಣ್ಣೆದು ಸರ್ ಈಗಲೂ ಮದ್ ಮಧ್ಯೆ ನಾವು ಮಾಡ್ತೀವಿ ಸರ್, ಅದನ್ನ ಅದನ್ನು ಮಾಡ್ತೀವಿ ನಾವು. ವೃತ್ತಿ ಅಂತ ಆದ್ರೆ ನಮ್ಮ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದು ಅದು, ನಮ್ಮ ಕಸಬಹುದು. ಜೊತೆಗೆ ನಾವು ಅದೇ ಆರಂಭ ಮಾತ್ರ ನಾವು ಕಂಟಿನ್ಯೂ ಆಗಿ ಮಾಡ್ತೀವಿ ಇದನ್ನ. ತರಕಾರಿ ಬೆಳೆಯೋದು, ಸೊಪ್ಪುಗಳು, ಇವೆಲ್ಲ ಬೆಳೆಯೋದು ಎಲ್ಲ ನಾವು ಮಾಡ್ತೀವಿ. ನಿಮ್ಗೆ ಅಂದ್ರೆ ಮುಂಚಿತವಾಗಿಂದು ಪಿತ್ರಾಜಿತ ಆಸ್ತಿ ಇತ್ತ? ಪಿತ್ರಾಜ ಹೆಚ್ಚತ್ತು ಅಂದ್ರೆ ಜಾಸ್ತಿ ಇಲ್ಲ ಸರ್, ನಮ್ಗೆ ಒಂದ್ ಎಕರೆ ಒಳಪಟ್ಟು. 40 ವರ್ಷದಿಂದ ನಿಮ್ ಬುದ್ಧಿ ತಿಳಿದಾಗಿಂದ ತರಕಾರಿ ಬೆಳೀತಾ ಇದೀನಿ ಅಂತ ಅದಕ್ಕೆ ಕೇಳಿದೆ. ನಮ್ಗ ನಮ್ಮ ಅಜ್ಜರ ತಾಲೆ ಅಂದ್ರೆ ನಮ್ಗೆ ಜಮೀನು ಇತ್ತು, ಅದಕ್ಕೆ ಯಾಕೆಂದ್ರೆ ನಿಮ್ಮ ಕುಲ ಕಸಬು ಜೊತೆಗೆ ಕೃಷಿ ಕೂಡ ಮಾಡ್ತಿದ್ದೀನಿ ಅಂತಾರಲ್ಲ, ಅದಕ್ಕೆ ಕೇಳಿದೆ ನಿಮ್ಗೆ ಕೃಷಿ ಹಿನ್ನೆಲೆನು ಇದೆ ಅಂತ, ಅದಕ್ಕೆ ಅರ್ಥ ಆಯ್ತು. ನನಗೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಇಲ್ಲ ಸರ್ ನಮ್ದು ಯಾವ್ದೋ ಬೇರೆ ಊರಿಂದ ನಾವ್ ಇಲ್ಲಿ ಬಂದು ನೆಲೆಸಿರೋದು ಅಂತ ಹೇಳ್ತಾ ಇದ್ರಿ, ಇಲ್ಲಿಗೆ ಬರ್ಬೇಕಾದ್ರೆ ಏನ್ ಕಾರಣ ಸರ್? ಈಗ ನಾವ್ ಇಲ್ಲಿಗೆ ಬರ್ಬೇಕಾದ್ರೆ ಏನ್ ಕಾರಣ ಅಂದ್ರೆ, ಮೊದಲು ಬಸವರಾಜಪುರ ಸರ್ ನಮ್ದು, ಹುಟ್ಟಿದ್ರು ನಮ್ಮ ಬಸವರಾಜಪುರ, ನಮ್ಮ ತಾತನ ಕಾಲದಿಂದ ಕೇರನಗರ ತಾಲೂಕು ಬಸವರಾಜಪುರ. ಆದ್ರೆ ಇಲ್ಲಿ ಯಾರೋ ನಮ್ಮ ಫ್ರೆಂಡ್ಶಿಪ್, ನಮ್ಗೆ ಇಲ್ಲಿ ಫ್ರೆಂಡ್ಶಿಪ್ ಗಳಿದ್ರು, ಇಲ್ಲಿ ಬೋರ್ ಭೂಮಿ ಇದೆ ಒಂದ್ ಎಕರೆ ಮಾಡ್ಕೊಪ್ಪ ಅಂತ ಹೇಳಿದ್ರು. ಆವಾಗ್ಲಿಂದ ನಾವಿಲ್ಲಿ ಅಲ್ಲಿ 5-6-7 ವರ್ಷದಿಂದ ನಾವ್ ಇಲ್ಲೇ ಇದೀವಿ ಸರ್. ಹೌದಾ? ಈ ಭೂ ಮಾಲೀಕರು ಬೇರೆಯವರು? ಬೇರೆ ಊರವರು. ಅವ್ ನಮ್ಗೆ ಬಿಟ್ಬಿಟ್ಟಿದ್ದಾರೆ ಅವರು. ನಾವ್ ಇದ್ರಲ್ಲಿ ನೀವೇನು ಉಪಯೋಗ ಏನ್ ಮಾಡ್ಕೊಂಡು ನಮ್ ಮರ ಗಿಡಗಳನ್ನ ನೋಡ್ಕೊಂಡು ನೀನು ಮಾಡ್ಕಪ್ಪ ಅಂತ ಹೇಳಿದ್ದಾರೆ. ನೀವು ಬೇರೆ ಅಲ್ಲಿ ಇಲ್ಲಿ ಬೇರೆ ಕೆಲ್ಸಕ್ಕೆ ಹೋಗೋ ಬದ್ಲು ಈ ಭೂಮಿ ಕೊಟ್ಟಿದ್ದಾರೆ, ಇಲ್ಲೇ ದುಡಿಮೆ ಮಾಡೋಣ ಅಂತ ಮಾಡ್ತಾ ಇದೀವಿ ಸರ್. ನಾವು ಬೇರೆ ಕಡೆ ಇನ್ನೆಲ್ಲ ಹೋಗಲ್ಲ, ನಾವ್ ಇದ್ ಮಾಡಿದ್ರೆ ಸಾಕು ಸರ್ ನಮ್ಗೆ. ಈಗ ನಮ್ಮ ನಾಗಮ್ಮ ಅವ್ರನ್ನ ಮಾತಾಡ್ಸ್ಕೊಳ್ಳೋಣ, ನಿಮ್ ಶ್ರೀಮತಿ ಅವ್ರನ್ನ. ಬೇರೆ ಕೆಲ್ಸಗಳನ್ನ ಮಾಡ್ತಾ ಇದ್ರು ನಿಮ್ಮ ಮನೆಯವರು, ಅಲ್ಲಿ ನೀವು ಜೊತೆಗೆ ಇದ್ರೆ ಆಗ ಸ್ವಲ್ಪ ಏನೋ ಜೀವನ ಸುಲಭವಾಗಿತ್ತು. ಈಗ ಬಂದು ಈ ಭೂಮಿಗೆ ಕೈ ಹಾಕಿ ಇಲ್ಲಿ ಮಾಡೋಣ ಅಂತ ಅಂದಾಗ ನಾಗಮ್ಮನವ್ರೆ, ನಿಮ್ಗೆ ಏನ್ ಅನಿಸ್ತು, ನೀವು ಏನಂತ ಸಲಹೆ ಕೊಟ್ರಿ ನಿಮ್ಮ ಯಜಮಾನ್ರಿಗೆ? ನಾವಿದ್ರೆ ಮಾಡೋದು, ನಾವಿನ ಯಾವ್ದು ಮಾಡೋದಿಲ್ಲ ನಾವು. ಅಲ್ಲ ಈಗ ಇದನ್ನೇ ಮಾಡೋದು ಅಂದ್ರೆ ನಿಮ್ಗೆ ಹೊಸದಾಗಿತ್ತಲ್ವಾ ಕೃಷಿ? ಇದು ಇಷ್ಟ ಆಯ್ತೈತೆ, ಇಷ್ಟ ನಮ್ಗೆ. ಯಾಕೆ ಇಷ್ಟ ಆಯ್ತು? ಅದ್ ಯಾಕೆ ಇಷ್ಟ ಅಂದ್ರೆ ನಮ್ಗೆ ಹೇಗ್ ಆಗಲ್ಲ ಬೇರೆ ಕಡೆ ಹೋಗಿ, ನಮ್ಗೆ ಇದನ್ನೇ ನಾವು ಮಾಡ್ಕೊಂಡು ನಾವು ಹೆಂಗೋ ನಾವು ಜುಮ್ಮನ ಇರಾಗಟ್ಟ ನಾವು ಮಾಡ್ತೀವಿ ಅಂತ. ಬೇರೆ ನಾವು ಬಸವರಾಜಪುರದವ್ರು, ನಾವು ನಮ್ಗೆ ಜಮೀನ್ ಇತ್ತಿಲ್ಲ, ನಾವು ಜಮೀನ್ ಇಲ್ದವ್ರು, ನಾವು ಬಡವರು. ಯಾರೋ ಒಬ್ರು ಹಿಂಗ ಅದೇ ಹಿಂಗ್ ಮಾಡಿ ಅಂತ ನಮ್ಗೆ ತೋರ್ಕೊಟ್ರು. ಅವ್ರು ತೋರ್ಕೊಟ್ರು, ನಿಮ್ ಮನೆಯವ್ರು ನಿಮ್ ಕರ್ಕ ಬಂದ್ರು ಇದಕ್ಕೆ. ನೀವು ಇದಕ್ಕೆ ಭೂಮಿಲಿ ಯಾರು ಗೆಯೋದು ಬೇಡ, ಏನೋ ಬುಟ್ಟಿ ಅನ್ಕೊಂಡು ಬೇರೆ ಏನೋ ವ್ಯಾಪಾರ ಸಾಪಾರ ಮಾಡ್ಕೊಂಡಿರೋ ಅಂತ? ಇಲ್ಲ, ನಮ್ ಸಾವುಕಾರ ಅವ್ರೇ ಹೇಳದು, ನೀವು ಹೋಗ್ಲೇಬೇಡಿ, ನೀವು ಎದಿಗಂಟ ಹೋಯ್ತೀನಿ ಇತ್ತೀರಿ, ಅಲ್ಲಿಗಂಟ ನೀವು ಮಾಡ್ಕೊಂಡಿರಿ ಅಂತ ಅವ್ರು ಹೇಳಿದ್ರು. ಈ ಭೂಮಿ ಸಾವುಕಾರ, ಈಗ ಏನ್ ಅನಿಸ್ತಾ ಇದೆ ನಗಮ್ಮನವ್ರೆ? ನಮ್ಗೆ ಅನುಕೂಲ ಕಾಡ್ತಾ ಇತ್ತು, ನಮ್ಗೆ ಅದೇ ಇದೆ ಹೋದ್ರೂ ಹೆಂಗೋ ನಮ್ಮ ಜೀವನ ಕಳಿಯಕ್ಕೆ ನಮ್ದೇ ಆಗಿ ಮಾಡ್ಕೊ ಹೋಯ್ತಾ ಇದೀವಿ ಸರ್. ನಾನು ಈಗ ಆ ಜಮೀನಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ತುಂಬಾ ವ್ಯವಸ್ಥಿತವಾಗಿ ಮಹದೇವ್ ಸೆಟ್ರು ಮತ್ತೆ ನಾಗಮ್ಮನವರು ಇಲ್ಲಿ ಹಲವಾರು ರೀತಿ ತರಕಾರಿನ ಹಾಕಿದ್ದಾರೆ. ಅದ್ ಏನೇನ್ ತರಕಾರಿ ಹಾಕಿದ್ದಾರೆ ಅಂತ ನಾವು ಮಹದೇವ್ ಸೆಟ್ರನ್ನೇ ಕೇಳೋಣ. ಏನೇನ್ ತರಕಾರಿ ಇದೆ ನಿಮ್ಮ ಈ 1 ಎಕರೆ ವಿಸ್ತೀರ್ಣದಲ್ಲಿ ಮಹದೇವ್ ಸೆಟ್ರೆ? ಸರ್ ಇಲ್ಲಿ ನಾವು ಇದು 1 ಎಕರೆ ಇದ್ರಲ್ಲಿ ಸ್ವಲ್ಪ ಸೋಲಾರ್ ಬಿನಿಸ್ ಅಂತ ಹಾಕೊಂಡಿದೀವಿ. ಅದ್ ಬಿಟ್ರೆ ಒಂದ್ ಪ್ಯಾಕೆಟ್ ಸವತೆ ಹಾಕೊಂಡಿದೀವಿ, ಒಂದ್ ಕೋಸ್ 4,000 ಗಿಡ ಕೋಸ್ ಹಾಕೊಂಡಿದೀವಿ. ಅದ್ ಬಿಟ್ರೆ ಮೂಲಂಗಿ ಹಾಕೊಂಡಿದೀವಿ, ಒಂದ್ ಡಬ್ಬಾನ, ಒಂದ್ ಸ್ವಲ್ಪ ಟೊಮಾಟೊ ಹಾಕೊಂಡಿದೀವಿ. ಅಲ್ಲಿಂದ ಬಿಟ್ರೆ ಮತ್ತೆ ಕೊತ್ತಂಬರಿ ಮತ್ತೆ ಬೇರೆ ಸೊಪ್ಪುಗಳನ್ನೆಲ್ಲ ಉಯ್ಕೊಂಡಿದೀವಿ ಸರ್. ಬೇರೆ ಸೊಪ್ಪು ಅಂದ್ರೆ ಏನೇನ್ ಸೊಪ್ಪು ಹೇಳಿ? ಸೊಪ್ಪುಗಳು ಅಂದ್ರೆ ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತೆ ಇದು ಮೆಂತ್ಯ ಸೊಪ್ಪು, ಇಂಥವೆಲ್ಲ ಉಯ್ಕೊಂಡಿದೀವಿ ಸರ್. ಸಬ್ಸಿಗೆ ಸೊಪ್ಪು, ಇಂಥವೆಲ್ಲ ಉಯ್ಕೊಂಡಿದೀವಿ. ಬಳ್ಳಿ ತರಕಾರಿಗಳು ಯಾವ್ಯಾವ ಇದೆ ಸೆಟ್ರು ನಿಮ್ಮ ಹತ್ರ? ಸರ್ ಬಳ್ಳಿ ತರಕಾರಿ ಯಾವ್ಯಾವ್ದಿದೆ ಅಂದ್ರೆ ಸೌತೆ ಇದೆ, ಬೀನಿಸ್ ಇದೆ, ಕಡ್ಡಿ ಬೀನಿಸ್ ಇದೆ, ಅದ್ ಬಿಟ್ರೆ ಹೀರ ಗಿಡ ಇದೆ, ಟೊಮಟೋಗೆಲ್ಲ ಮತ್ತೆ ಕಟ್ಟಬೇಕು ಅದಕ್ಕೆ. ಟೊಮಟೋಗೂ ತಂತಿ ಕಟ್ಟರು, ದೊಣ್ಣೆ ಕಟ್ಟಿ ಅದನ್ನು ಮಾಡ್ದ ದೊಣ್ಣೆನೆ ಕಟ್ಟಬೇಕು. ಟೊಮೆಟೊ ಎಷ್ಟು ಸಸಿ ಹಾಕಿದಿರಿ ಸರ್? ಟೊಮೆಟೊ ಗಿಡ ಅಂದ್ರೆ ಹೆಚ್ಚಿಗೆ ಹಾಕೊಂಡಿಲ್ಲ, ಒಂದ 2,000 ಗಿಡ ಹಾಕೊಂಡಿದೀವಿ ಸಾಕು ಅಷ್ಟೇನೆ ಸರ್. ಎಲ್ಲ ಒಂದ್ 2,000 ಗಿಡ ಹಾಕೊಂಡಿದೀವಿ ಅಷ್ಟ. ಮತ್ತೆ ಟೊಮೆಟೊ ಮಧ್ಯಕ್ಕೆಲ್ಲ ಏನೋ ಸೊಪ್ಪು ಹಾಕಿದಿರಿ? ಇಲ್ಲ ಸರ್, ಅದು ಸೊಪ್ಪಲ್ಲ, ಅದು ಸ್ವಲ್ಪ ಅದೊಂಥರ ದನಿನ ಗೊಬ್ಬರದಲ್ಲಿ ಬಂದ್ಬಿಟ್ಟಿದೆ ಅದು. ಹೌದಾ? ಅದೊಂಥರ ಅದೊಂಥರ ಹಳ, ಅದನ್ನೆಲ್ಲ ನಾವು ಈಗ ಹಸನ್ ಮಾಡ್ಕೋಬೇಕು ಈಗ. ಇನ್ನೇನು ಸೊಪ್ಪು ಇಲ್ಲಿ ಒಂದು ದಾರ ಜಾಗ ವೇಸ್ಟ್ ಆಗ್ಬಾರ್ದು, ಜಾಗ ಭೂಮಿ ಹಾಕ್ಬಿಟ್ಟಿದ್ರಿ, ಇದು ವೇಸ್ಟ್ ಆಗ್ಬಾರ್ದು. ಈಗ ಲೋಟ್ರಿ ಹೊಡೆದಿ ಸ್ವಲ್ಪ ಸತ್ತಾಗಿತ್ತೆ, ಹಸನಾಗಿತ್ತಲ್ಲ, ಅದರಿಂದ ಹೊಸ ಭೂಮಿ ಅಲ್ವಾ ಇದು. ಈ ಹೊಸ ಭೂಮಿಲಿ ರೋಗ ರುದ್ನಿ ಏನು ಬೆಳೆ ಕೆಡಲ್ಲ, ಅದಕ್ಕೆ ಹೊಸ ಭೂಮಿ ಅಂತಾನೆ ನಾವು ಸೊಪ್ಪುಗಳನ್ನ ರೋಡ್ಗೆ ಹಾಕಿರೋದು. ಮೆಂತ್ಯ ಸೊಪ್ಪು ಇನ್ನು ಬರ್ಬೇಕು. ಇನ್ನು ಬಂದಿಲ್ಲ, ಇನ್ನೇನು ಸ್ಟಾರ್ಟ್ ಆಗುತ್ತೆ. ಅದು ಹುಯ್ಕೊಂಡಿದ್ವಿ, ಚೆನ್ನಾಗಿ ಬಂದಿದೆ ಅದು. ಈ ದಾ ಇವೆಲ್ಲ ದಾರ ಕಟ್ಟಿ ದೊಣ್ಣೆ ಹೊಡೆದು ದಾ ಟೇ ಕರಿ ಟೇಪ್ ಎಲ್ಲ ಎಳದಿ ಮರಕ್ಕೆ ಗಿಡ ದೊಣ್ಣೆಗೆ ಬಿಸ್ಬೇಕು. ಇದ ನೈಲಾನ್ ದಾರ ಎಲ್ಲ ಎಳೆದು ಮತ್ತೆ ತಂತಿ ಎಳದಿ ಮತ್ತೆ ಈ ಬಳ್ಳಿನ ಈ ತಂತಿ ಮೇಲೆಲ್ಲ ಹಬ್ಬಿಸ್ಬೇಕು ಸರ. ಅಲ್ಲ, ಯಾಕೆ ಬಳ್ಳಿನ ಮೇಲ್ಗಡೆ ಹಬ್ಬಿಸ್ಬೇಕು ಅಂತಂದ್ರೆ? ಅಂದ್ರೆ ಇಳುವರಿ ಈ ರೀತಿ ಹಬ್ಬಿಸಿದ್ರೆ ಇಳುವರಿ ಬರ್ತದ. ಅಲ್ದ್ರೆ ಇಳುವರಿ ಅಲ್ದ್ರೆ ಇಳುವರಿ ಬರಲ್ಲ ಭೂಮಿಗೆಲ್ಲ. ಭೂಮಿಗೆಲ್ಲ ಹಬ್ಕೋತದ ಅದು, ಅಂದ್ರೆ ಅರ್ಧ ಕರ್ಗೋಯ್ತದ, ಅವೆಲ್ಲ ಲಾಸ್ ಆಯ್ತದ. ಅವಾಗ ಹಿಂಗ ಈ ತರ ಗಳ ನೆಟ್ಟಿ ನೆಟ್ಟಿ ಮಾಡಿದ್ರೆ ಇಳುವರಿ ಚೆನ್ನಾಗಿ, ತಂತಿ ಎಲ್ಲ ಎಳದಿ ಮಾಡಿದ್ರೆ ಇಳುವರಿ ನಮ್ಗೆ ಚೆನ್ನಾಗಿ ಸಿಗ್ತದ. ಕೆಳಗಡೆ ಓಡಾಡ್ಬೋದು ನೀವು? ಕೆಳಗಡೆ ಓಡಾಡ್ಬೋದು, ಕುಯ್ಬೋದು ವ್ಯವಸಾಯ, ಮತ್ತೆ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ತದೆ. ಗೊಬ್ಬರ ಕೊಡ್ಬೋದು? ಗೊಬ್ಬರ ಕೊಡ್ಬೋದು, ಓಡಾಡ್ಬೋದು ಒಳಗಡೆ. ಗಿಡ ನೆಟ್ಟ ಮೇಲೆ ಎಷ್ಟು ದಿವಸಕ್ಕೆ ಒಂದ್ಸರಿ ಗೊಬ್ಬರ ಕೊಡ್ತೀರಿ ಸರ್? ಒಂದ ನೆಟ್ಟ ಒಂದ ನಾಟಿ ಮಾಡಿದ್ಮೇಲೆ ಒಂದ್ 24 ಕೆಲೆ ಅಲ್ಲ ಆದ್ಮೇಲೆ ಗೌರ್ಮೆಂಟ್ ರಾಸಾಯನಿಕ ಗೊಬ್ಬರ ಅಡಿಕೆ ಕೊಡ್ತೀವಿ, ದನಿ ಗೊಬ್ಬರನ. ಆಮೇಲೆ ರಾಸಾಯನಿಕ ಗೊಬ್ಬರ ಒಂದ್ 15 ದಿನ ಆದ್ಮೇಲೆ ರಾಸಾಯನಿಕ ಗೊಬ್ಬರ ಕೊಡ್ತೀರಿ? ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಆಮೇಲೆ ಕಾಯಿ ಎಲ್ಲ ಬರೋಕ್ ಹೂ ಕೂರ್ದಾಗ ಆ ಟೈಮ್ ಮೇಲೂ ರಾಸಾಯನಿಕ ಗೊಬ್ಬರ ಕೊಡ್ಬೇಕು, ಹೂ ತೊಟ್ಟ ಆದಾಗ ಕೊಡ್ಬೇಕು. ಯಾಕೆ ಕಾಯಿ ಸ್ವಲ್ಪ ಚೆನ್ನಾಗಿ ಒಂಚೂರು ನೀಟಾಗಿ ಬರ್ತವೆ, ಅವಾಗ ಶೈನಿಂಗ್ ಚೆನ್ನಾಗಿ ಬರ್ತವೆ. ಆಮೇಲೆ ಅಲ್ಲಿ ಮಧ್ಯೆ ಔಷಧಿ ಹೊಡ್ಕೋಬೇಕು ಅಲ್ಲಲ್ಲೇ, ಹಾಗೆಲ್ಲ ಮಾಡ್ತೀವಿ ಸರ್. ಅಲ್ಲಿ ಇನ್ನು ಅದೇ ಪರಂಗಿ ಮರ ಇದೆಯಲ್ಲ, ಎಷ್ಟಿದೆ ಪರಂಗಿ ಮರ ಸರ್? ಒಂದ 15 ಮರ ಇದೆ. ಅವೇ ಮದ್ದೆ ನಮ್ಗೆ ಹಣ್ಣುಗಳು ಸಿಗ್ತಾ ಇರ್ತವೆ, ಅದನ್ನು ಮಾರ್ತೀರಿ? ಅದನ್ನು ಮಾರಾಟ ಮಾಡ್ತೇವೆ. ಯಾಕೆ ಜಾಸ್ತಿ ಎಲ್ಲ ಹಾಕೋಬೇಕಿತ್ತು? ಜಾಸ್ತಿ ಹಾಕೊಳಕ್ಕೆ ಅಂದ್ರೆ ಸರ್ ಜಾಸ್ತಿ ನೆರಳಾಗ್ಬಿಡ್ತಾವೆಲ್ಲ ಅನ್ಬಿಟ್ಟು ಅವೆಲ್ಲ ಮೇಲೆ ಬರೀ ಬದಿಗೆ ಮಾತ್ರ ನಾವು ತೇವ್ರಗಳಿಗೆ ಮಾತ್ರ ಹಾಕೋತೀವಿ, ಎಲ್ಲಾ ಕಡೆಗೂ ಹಾಕಕ್ಕಾಗಲ್ಲ. ಆದ್ರೆ ಹಾಕಿದ್ರೆ ಸಪ್ರೇಟ್ ಅವ್ರನ್ನೇ ಹಾಕಬೇಕು, ಅದನ್ನೇ ನಾವು ನಾಟಿ ಮಾಡ್ಕೋಬೇಕಾಯ್ತದೆ. ಮಾಡಿದ್ರೆ ಯಾವಾಗ್ಲಾರು ಹಂಗೆ ಆ ತರ ಸರ್? ಇನ್ನೂ ಮಾಡಿಲ್ಲ, ಅದನ್ನೇ ಒಂದ್ಸರಿ ಮಾಡ್ಬೇಕು ಅಂತ. ಅದು ನಮ್ಗೆ ಲಾಸ್ ಏನಾಗಲ್ಲ, ಅದು ಅದೇ ಪೂರ್ತಿ ಅವನ್ನೇ ನಾಟಿ ಮಾಡ್ಕೊಂಡು ಮಾಡೋಣ ಅಂತ ಪ್ರಯತ್ನ ಮಾಡಿದೀವಿ. ಇರಿ ಇಲ್ಲಿ ನೋಡ್ಕೊಂಡು ನಮ್ಮ ಜಮೀನನ್ನ ಅಂತ ಹೇಳಿ ಸೌಕರ್ಯನ ಕೊಟ್ರು. ಆದ್ರೆ ನಿಮ್ಗೆ ಇಲ್ಲಿ ಕೃಷಿ ಮಾಡಿ ಇದರಿಂದ ಒಂದು ಆದಾಯ ಮಾಡ್ಬೇಕು, ಒಂದು ಜೀವನಕ್ಕೆ ಆಗಂತ ಖರ್ಚು ವೆಚ್ಚಕ್ಕಾಗಂತ ಹಣವನ್ನ ಗಳಿಸ್ಬೇಕು ಅಂತ ನಿಮ್ ಮನ್ಸಿಗೆ ಬಂದಿದ್ಯಾರು ಯಾಕೆ ಸರ್ ಅಂತ? ಇದು ನಮ್ಮ ಮನಸ್ಸಿಗೆ ಏನ್ ಬಂತು ಅಂದ್ರೆ ಇಲ್ಲಿ ನಮ್ಗೆ ಇದು ನಾವು ಹಣದ್ರಿಂದ ವ್ಯವಸಾಯನೆ ಮಾಡ್ಕೊಂಡಿದ್ದೀವಲ್ಲ, ಏನೋ ಒಂದು ಮನೆ ಇದೆ, ಒಂದು ಮನೆ ಜಮೀನಲ್ಲಿ ಇದ್ಕೊಂಡು ಬೇರೆ ಎಲ್ಲೋ ಒಂದ್ ಬೇರೆ ಸೆಕ್ಯೂರಿಟಿ ಕೆಲಸ ಏನೋ ಮೈಸೂರ್ ಹತ್ರ ಅದೆ ಫ್ಯಾಕ್ಟ್ರಿ ಹೋಗಿ ಹೋಗಿ ಹೆಂಗೋ ದುಡ್ಕೋಬಹುದು ಅಂತ ಅನ್ಕೋತಾರೆ. ನಮ್ಗೆ ಅದು ಇಡ್ತಿಲ್ಲ ಸರ್, ಅದು ನಮ್ಗೇನಿದ್ರು ಭೂಮಿ ಮಾಡಬೇಕು ಅನ್ನೋ ನಮ್ಗೆ ಆಸೆ ಬಂತು. ಅದರಿಂದ ನಾವು ಕಣದ್ರಿಂದ ಅದನ್ನೇ ಮಾಡುದು ಅಭ್ಯಾಸವಲ್ಲ, ಅದರಿಂದ ನಾವು ಬೇರೆ ಕಡೆಗೆ ನಾವು ಇದಿಲ್ಲ, ಭೂಮಿಲೇ ನಾವು ಉತ್ಪಾದನೆ ಮಾಡ್ಕೊ ಜೀವನ ಮಾಡಬೇಕು ಅಂತ ನಾವು ಇದನ್ನೇ ಮಾಡ್ತಾ ಇದ್ವಿ. ಒಂದೊಂದು ಹಂತಕ್ಕೂ ಒಂದೊಂದು ರೀತಿ ತರಕಾರಿ, ಒಂದೊಂದು ಸಮಯಕ್ಕೂ ಒಂದೊಂದು ತರಕಾರಿ ಬರೋ ತರಕ್ಕೆ ವ್ಯವಸ್ಥಿತವಾಗಿ ಮಾಡಿದಿರಿ. ಈಗ ಕೋಸು ಮುಗೀತು ಅಂತ ಅಂದ್ರೆ ಸೌತೆಕಾಯಿ ಬರೋಂಗ್ ರೂಢಿಯಿದೆ, ಸೌತೆಕಾಯಿ ಮುಗೀತು ಅಂತ ಅಂದ್ರೆ ಮೂಲಂಗಿ ಬರ್ತದೆ, ಮೂಲಂಗಿ ಮುಗೀತು ಅಂದ್ರೆ ಬೀನ್ಸ್ ಬರ್ತದೆ. ಎಲ್ಲ ಇಲ್ಲಿ ನನ್ನ ಕಣ್ಮುಂದೆ ಕಾಣ್ತಾ ಇದೆ ನಿಮ್ಗೆ ಹಾಕಿರೋದು. ಇವೆಲ್ಲ ಹೀಗೆ ವ್ಯವಸ್ಥಿತವಾಗಿ ಮಾಡ್ಕೋಬೇಕು ಅನ್ಕೆ ನಿಮ್ಗೆ ಅನುಭವ ಇತ್ತಾ? ತಂದಿಂದ ಇತ್ತಲ್ಲ ಸರ್ ಅನುಭವ. ಅದರಿಂದ ನಾವು ಇದನ್ನೇ ನಾವು ಮಾಡ್ಬೇಕು ಅಂತ ನಮ್ಗೆ ಇನ್ ಬೇರೆ ಕಡೆ ಬೇರೆದ್ ಮಾಡಕ್ಕೆ ನಮ್ಗೆ ಇದಿಲ್ಲ. ನಾವು ಈಗ ಬುಟ್ಟಿ ಎಣಿತಿದ್ದು ಅದನ್ನು ಇವಾಗ ಕಡಿಮೆ ಹಾಕ್ಬಿಟ್ಟಿದೀವಿ. ಈಗ ಇದನ್ನೇ ನಾವು ಇದನ್ನೇ ಪ್ರೀತಿಯಾಗಿ ನಾವು ಇದನ್ನೇ ಮಾಡೋದ ಅನ್ಸುತ್ತಾರ ಸರ್, ಅದನ್ನೇ ಅದಕ್ಕೆ ನಾವು ಆರಂಭನೆ ಮಾಡ್ತಾ ಇದೀವಿ ಸರ್. ಇಲ್ಲಿ ನಿಮ್ಗೆ ಸಸಿಗಳು ಬೇಕಾಗ್ತದೆ, ಇವನ್ನೆಲ್ಲ ನೀವು ಎಲ್ಲಿಂದ ತರ್ತೀರಿ ಮತ್ತೆ ಹೇಗೆ ಖರೀದಿ ಮಾಡ್ತೀರಿ ಸಾರ್? ಇದನ್ನ ಎಲ್ಲಿ ತರ್ತೀವಿ ಅಂದ್ರೆ ನರ್ಸರಿಗಳಲ್ಲಿ ಆರ್ಡರ್ ಕೊಟ್ಟು ಮಾಡಿಸ್ತೀವಿ, ಸಸಿಗಳನ್ನ ಉಚ್ಚತೀವಿ. ಈ ಸೊಪ್ಪುಗಳೆಲ್ಲ ನಾವೇ ಉಯ್ಕೋತೀವಲ್ಲ, ನಾವು ಹುಳ ಬಿತ್ತನೆ ಹುಳ ಉತ್ಕೊಂಡು ಇವೆಲ್ಲ ಹಸನ್ ಮಾಡ್ಕೊಂಡು ಪಟಾಕಿ ಇಂಥವೆಲ್ಲ ಮಾಡ್ಕೊಂಡು ಇಂಥವೆಲ್ಲ ನಾವೇ ಮಾಡ್ಕೋತೀವಿ. ಮತ್ತಿನ್ನು ತಪ್ಪು ಕೋಸು ಗೀಸು ಅಂತವಕ್ಕೆಲ್ಲ ಸರ್ ಅಲ್ಲಿ ನಾವು ನರ್ಸರಿಗೆ ನಾವು ಆರ್ಡರ್ ಕೊಟ್ಟು ನಾವು ಉಯಿಸಿ ಮಾಡ್ತೀವಿ ಸರ್. ಅಂದ್ರೆ ಗಿಡ ತಗೊಂಡ್ಬಿಡ್ತೀರಾ ಇಲ್ಲ ಬೀಜ ತಗೊಂಡ್? ಇಲ್ಲ ಇಲ್ಲ, ಗಿಡನೇ ತಗೊಂಡ್ಬಂತೀವಿ. ಇಲ್ಲಿ ಹೇಗಿದೆ ನಿಮ್ಗೆಲ್ಲ ಗಿಡಗಳು ಹೇಗೆ ಬರ್ತವೆ ನರ್ಸರಿ ತಂದಿದ್ದು? ನರಿ ಚೆನ್ನಾಗಿ ಬರ್ತವೆ. ನರ್ಸರಿಲಿ ಏನ್ ತೊಪ್ಪೇನಾಗಲ್ಲ, ಅವರು ಚೆನ್ನಾಗಿ ವ್ಯವಸಾಯ ಮಾಡ್ಕೊಡ್ತಾವ, ಗಿಡ ಚೆನ್ನಾಗಿ ಬೆಳೆಸ್ಕೊಡ್ತಾರ, ಅದನ್ನ ತಂದು ಜಮೀನ್ಗೆ ಹಾಕೊಂಡ್ರೆ ಚೆನ್ನಾಗಿ ಬರ್ತದೆ, ಏನ್ ತೊಂದ್ರೆ. ಚರಿ ಬೀಜಾನು ಚೆನ್ನಾಗಿರ್ತವೆ. ಸೊಪ್ಪುಗಳಿಗೆಲ್ಲ ಏನ್ ಮಾಡ್ತೀರಿ, ಬೀಜಗಳಿಗೆಲ್ಲ ಏನಾದ್ರು ಸೊಪ್ಪನ್ನ ಬೆಳೆಸಿ ನೀವೇ ಬೀಜೋತ್ಪಾದನೆ ಮಾಡ್ಕೊಂಡು ಮಾಡ್ತೀರಾ ಅಥವಾ ನಾವು ಬಿತ್ನ ಸೊಪ್ಪನ ಬೀಜಗಳನ್ನ ಮಾಡ್ಕೊಳಕ್ ಹೋಗಲ್ಲ ಸರ್, ಇದ್ರಲ್ಲಿ ಬೀಜ ಅಂಗಡಿಲೇ ತರ್ತೀವಿ, ನಾವಿನ ಬೀಜಗಳನ್ನ ಮಾಡ್ಕೊಳಕ್ ಆಗಲ್ಲ, ಅದನ್ನ ಹಂಗೆ ಕಿತ್ತಿ ಬೇರ್ ಸಹಿತ ಕಿತ್ತು ಕೊಟ್ಬಿಡ್ತೀವಲ್ಲ, ಆದ್ರಿಂದ ನಾವಿನ ಬಿತ್ನ ಏನ್ ಮಾಡ್ಕೊಳಲ್ಲ ಸರ್, ಸೊಪ್ಪನ ಬೀಜನ ಸರಿಯಾಗಿ ಬರಲ್ಲ. ಅದನ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲೇ ನಾವು ತಾಕ ಬರ್ತೀವಿ ಸರ್. ಇದೆಲ್ಲ ಉಳುಮೆ ಕೆಲಸ ಎಲ್ಲ ಮಾಡ್ಬೇಕಾಗ್ತದೆ, ಹೇಗ್ ಮಾಡ್ತೀರಿ ಉಳುಮೆ ಕೆಲಸಕ್ಕೆಲ್ಲ? ಉಳುಮೆ ಕೆಲಸಕ್ಕೆಲ್ಲ ಸರ್ ಟ್ರಾಕ್ಟರ್ ಅಲ್ಲಿ ಉಳಿಸ್ಕೊಬಿಡ್ತೀವಿ, ಒಂದ್ಸಾರಿ ಎರಡ್ ಸಾರಿ ಒಂದ್ ಮೂರೊಳ ಉಳಿಸ್ಕೊಬಿಟ್ಟು ಚೆನ್ನಾಗ ಸೆಫ್ಟಿ ಎಲ್ಲಾನು ಕ್ಲೀನ್ ಹಸನ್ ಮಾಡ್ಕೊಂಡು ಭೂಮಿನ, ಆಮೇಲೆ ನಾವು ಎತ್ತನ ಕೂಲಿ ಯಾರು ಮಾಡ್ಕೊಂಡು ಸಾಲು ಎಲ್ಲ ಹೊಡ್ಕೊಂಡು ಮಾಡ್ತೀವಿ ಸರ್. ಅದಕ್ಕೆಲ್ಲ ನಾಟಿ ಮಾಡ್ತೀರಿ? ಅದೆಲ್ಲ ನಾಟಿ ಮಾಡ್ತೀವಿ. ನಗಮ್ನವ್ರೆ, ನೀವು ಏನೇನು ಕೆಲಸಗಳಲ್ಲಿ ಇಲ್ಲಿ ನಿರತರಾಗಿರ್ತೀರಿ, ಏನೇನ್ ಕೆಲಸ ಮಾಡ್ತೀರಿ ಇಲ್ಲಿ ನೀವು? ನಾವು ಇದೆಲ್ಲಾನು ಎಳಿತೀವಿ, ಇದೆಲ್ಲ ಮಾಡ್ತೀವಿ, ಚತ್ತೆ ಕಿಳ್ತೀವಿ, ವ್ಯಾಪಾರ ಮಾಡ್ತೀವಿ, ಅದೇ ಎಲ್ಲ ಮಾಡ್ತೀವಿ, ಚೆನ್ನಾಗಿ ಎಲ್ಲ ಕೀಳ್ತೀವಿ, ಎಲ್ಲ ಮುದಂಗಿ ಎಲ್ಲ ತೊಳಿತೀವಿ, ಎಲ್ಲಾನು ಮಾಡ್ತೀವಿ ಸರ್. ಎಲ್ಲ ನಾಟಿ ಮಾಡಿ ಬಿಟ್ಬಿಟ್ರಿ, ಮುಖ್ಯದೆಲ್ಲ ನೀವೇ ಮಾಡಂಗಿದ್ದೀರಪ್ಪ? ಕಳೆ ಎಲ್ಲ ಕೀಳ್ತೀವಿ, ಎಲ್ಲಾನು ಮಾಡ್ತೀವಿ ಸರ್. ಅದೇ ಆಗ್ಬಿಟ್ಟದ ಗುದ್ದಲಿ ಕೆಲಸ ಎಲ್ಲ ನೀವೇ ಮಾಡ್ತೀರಾ? ನಗಮ್ಮನರೇ, ಕೆಲಸ ಮಾಡಕ್ಕೆ ಹಾಕಿಲ್ಲ ಸರ್, ಮಾಡೋದು ನೀವು ಗುದ್ದಲಿ ಕೆಲಸ ಎಲ್ಲ? ನಾವು ಅದೇ ಗುದ್ದಲಿ ಕೈ ಕೆಲಸ ಅಲ್ಲ, ಕೈ ಕೆಲಸ ಅಲ್ಲ ನಾವು ಮಾಡ್ಕೋತೀವಿ ಸಾ, ಕೈ ಕೆಲಸ ಗುದ್ದಲಿ ಕೆಲಸ ಎಲ್ಲ ನಾವು ಮಾಡ್ಕೋತೀವಿ. ನಮ್ಮ ಹೆಂಗಸರುಗಳು ಈ ಕಳೆ ಮೊದ್ಲೇ ಪಟಾಯ ಮಣ್ಣೆ ಹಾಕೋದು ಇಂಥವೆಲ್ಲಾನು ನಮ್ಮ ಹೆಂಗಸರು ಮಾಡ್ಕೋತಾರೆ. ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಗೊಬ್ಬರ, ಗೊಬ್ಬರ ಅಂದ್ರೆ ಪೋಷಕಾಂಶಗಳನ್ನು ಒದಗಿಸ್ಬೇಕು ಚೆನ್ನಾಗಿ ಒಂದು ಗಿಡ ತರಕಾರಿ ಬರಬೇಕು ಅಂದ್ರೆ. ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? ಈ ಗಿಡಗಳೆಲ್ಲ ಬರೋದು ಬರಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ರೆ ಮತ್ತೆ ದನಿನ ಗೊಬ್ಬರ ಅಂತೂ ಪಕ್ಕ ಹಾಕ್ಲೇಬೇಕು, ದನಿ ಗೊಬ್ಬರ ಇಲ್ಲದನ್ನೇ ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಏನೋ ಸ್ವಸ್ವಲ್ಪ ಗೌರ್ಮೆಂಟ್ ಗೊಬ್ಬರನ ಒಂದ್ ಮೂಟೆ ಎರಡ್ ಮೂಟೆ ಕೊಟ್ಕೊಂಡು ರಾಸಾಯನಿಕ ಗೊಬ್ಬರನ ಮಾಡ್ಕೋತೀವಿ. ಬಿತ್ತನೆ ಮಾಡ್ಬೇಕಾದ್ರೆ ಏನಾಗ್ತೀರಿ? ದನಿನ ಗೊಬ್ಬರ ಅಡಿಕೆ ದನಿನ ಗೊಬ್ಬರ ಸರ್, ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರನೇ ಮೊದಲು ಓಂ ಪ್ರಥಮ ದನಿ ಗೊಬ್ಬರ ಹಾಕೊಂಡೆ, ಆಮೇಲೆ ಲಾಸ್ಟ್ ಸೊಸಿ ಗಿಡಗಳೆಲ್ಲ ನೆಟ್ಟಾದ್ಮೇಲೆ ಆಮೇಲೆ ರಾಸಾಯನಿಕ ಗೊಬ್ಬರನ ಸ್ವಲ್ಪ ಕೊಟ್ಬಿಟ್ಟು ಆಗ ಗುದ್ದಲಿ ಕೆಲಸ ಮಾಡ್ಕೋತೀವಿ. ಗುದ್ದಲಿ ಕೆಲಸ ಮಾಡ್ಕೊಳ್ತೀರಿ ಅಂತಂದ್ರೆ ಈಗ ನಿಮ್ಗೆ ಸರಿಯಾದ ರೀತಿಯಲ್ಲಿ ಸಾಲ್ ಹೊಡಿಬೇಕು, ಕೋಸೆಲ್ಲ ಹಾಕ್ಬೇಕು ಅಂದ್ರೆ ಒಂದೇ ಸಮಕ್ಕೆ ಸಾಲ್ ಹೊಡಿಬೇಕು. ಈ ಸಾಲ್ ಹೊಡಿಯೋದಕ್ಕೆ ಅಂತಂದ್ರೆ ನಿಮ್ಗೀಗ ಆ ಮಲ್ಚಿಂಗ್ ಪದ್ಧತಿ ಅಂತೆಲ್ಲ ಬರ್ತದೆ, ಈ ಪ್ಲಾಸ್ಟಿಕ್ ಹೊದಿಕೆ ಪದ್ಧತಿ, ಅವನ್ನೆಲ್ಲ ಯಾಕೆ ಮಾಡ್ಬೇಕು ಅಂತ ಅನ್ಸಿಲ್ವಾ? ಹಿಂಗ್ ಮಾಡಿಲ್ವಲ್ಲ ನೀವ್ ಯಾಕೆ? ಇಲ್ಲ ಸರ್, ಅವಕ್ಕೆಲ್ಲ ಬಂಡವಾಳ ಬೇಕು ಅಂದ್ಬಿಟ್ಟು ಅವೆಲ್ಲ ಮಾಡಿಲ್ಲ ಸರ್, ಅವಕ್ಕೆಲ್ಲ ಬಂಡವಾಳ ಬೇಕು. ಈಗ ಅವೆಲ್ಲ ನಾವು ಕೃಷಿ ಇಲಾಖೆಲಿ ತಗೊಳಕ್ ಹೋದ್ರೆ ನಮ್ಗೆ ಇದಿಲ್ವ ಆರ್ ಟಿ ಸಿ ಆಳು ಆಳು ಮುಳು ಕೇಳ್ತಾರಲ್ಲ ಸರ್, ನಮಗೂ ಇಲ್ವಲ್ಲ ನಮ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಹಾಗೇನೆ ನಾವು ಅವೆಲ್ಲ ಆಗಲ್ಲ, ಪೇಪರ್ ಗೀಪರ್ ಅವೆಲ್ಲ ಹಾಕಲ್ಲ ಸರ್ ನಾವು, ಅವೆಲ್ಲ ಮಾಡಕ್ ಕಷ್ಟ ಇದೆ ಅಂತ. ಈಗ ನೀವು ಸ್ವಲ್ಪ ದುಡ್ದಿದ್ರಲ್ಲ ಏನೋ ಸ್ವಲ್ಪ ಆದಾಯ ಬರುತ್ತಲ್ಲ, ಅದನ್ನ ಆತರ ಉಳಿಸ್ಕೊಬಿಟ್ರೆ ಈ ಕಳೆ ಕೀಳೋದು, ನಾಗಮ್ಮನವ್ರ ಪಾಪ ವತನಿ ಸಂಘಂಟ ಕಳೆ ಕೀಳ್ತೀನಿ ಅಂದ್ರು, ಏನ್ ಮಾಡ್ಯಾರ ಆ ಕಳೆ ಕೀಳೋದೆಲ್ಲ, ಕಳೆ ಬರೋದೆಲ್ಲ ಅದ ತಡಿಬೋದಲ್ಲ ನಾಗಮ್ಮನವ್ರೆ? ಪ್ಲಾಸ್ಟಿಕ್ ಬರ್ತದೆ ಪ್ಲಾಸ್ಟಿಕ್, ಅದ್ ಹಾಕೊಂಡು ಅದ್ರ ಮೇಲೆ ನೆಟ್ಟರೆ ಕಳೆ ಬರೋದಿಲ್ಲ. ನೋಡ್ದಾ ಅದೊಂದು ಗೊತ್ತಾಗ್ಬಿಟ್ ಈಗ ಕಳೆ ಬರೋದ್ ತಗೊಂಡ್ರೆ ಜಾಸ್ತಿ ಬಂಡವಾಳ ಬೇಕಲ್ಲ, ಎಲ್ಲಿಂದ ಬರ್ತದೆ? ಈಗ ನೀವು ಒಂದು ಅಷ್ಟು ದುಡಿತೀರಿ, ದುಡ್ದಿದ್ರ ಮಿಕ್ಕಿಸ್ಕೊಂಡು ಅದು ಒಂದ್ಸರಿ ಮಾಡ್ಕೊಳ್ಳೋದಪ್ಪ ತಗೋಬರೋದು, ಎಷ್ಟ್ ಮಾಡೋಣ ಅದೇ ರೀತಿ ಅನ್ಬಿಟ್ಟು ಯೋಚನೆ. ಅದು ಐಡಿಯಾ ಒಟ್ಟನೇ ಗೊತ್ತು ನಿಮ್ಗೆ? ಅದ್ರ ಐಡಿಯಾನು ಗೊತ್ತು ಸರ್, ಇವ್ರೆಲ್ಲ ಗೊತ್ತು ಇವ್ರಿಗೆ ಗೊತ್ತು. ಆಮೇಲೆ ನಾಗಮ್ಮನವರು ವ್ಯಾಪಾರ ಮಾಡ್ತೀನಿ ಅಂದ್ರು, ಏನ್ ವ್ಯಾಪಾರ, ಎಲ್ಲಿ ಮಾಡ್ತೀರಿ ತರಕಾರಿ ಎಲ್ಲ ವ್ಯಾಪಾರ ಮಾಡ್ತೀರಾ ನೀವು? ನಾವ್ ಬೆಳೆದಲ್ಲ ಅಲ್ಲೇ ವ್ಯಾಪಾರ ಮಾಡ್ತೀವಿ. ಇಲ್ಲೇ ಇಲ್ಲಿ ಅಂದ್ರೆ ಎಲ್ಲಿ? ಇಲ್ಲಿ ಇಲ್ಲಿ ಮುಂದಾರ. ಓ, ಎದುರುಗಡೆ ಹಾಕೊಂಡಿರೋದು ಅಂಗಡಿ ಹಾಕಿದಿವಲ್ಲ, ಅಲ್ಲೇ ನಾವು ಮಾರೋದು. ಎಲ್ಲ ತರ ತರಕಾರಿ ಜನ ತಗೊಳ್ತಾರ? ಎಲ್ಗೂ ತಗೋಕಿಲ್ಲ, ನಾವ್ ಇಲ್ಲೇ ಮಾರೋದು ಸಹ. ಜನ ತಗೊಳ್ತಾರ? ಎಲ್ಲ ತಗೊಳ್ತಾರೆ, ಎಲ್ಲ ತಗೋತಾರೆ, ಎಲ್ಲ ತಗೋತೀವಿ, ತಗೊಂಡ್ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಹೋಯ್ತವೆ, ಬೇರೆ ಕಡೆ ಹೋಯ್ತೀವಿ ತಗೊಂಡು. ಹೌದಾ? ಏನೇನೆಲ್ಲ ತರಕಾರಿ ನಿಮಗ್ ಬರ್ತವೆ, ಏನೇನ್ ತರಕಾರಿ ಇಟ್ಕೊಂಡ್ ಮಾರ್ತೀರಿ ಹೇಳಿ? ನಾವು ಬೀನಿಸು, ಮೇಲೆ ಸೌತೆಕಾಯಿ, ಸೊಪ್ಪು, ಪಪ್ಪು, ಕ್ಯಾರೆಟ್ ಎಲ್ಲ ಮಾಡ್ತೀವಿ. ಎಲ್ಲಾನು ಕ್ಯಾರೆಟ್ ಬೆಳೆದಿದ್ದೀರಾ? ಕ್ಯಾರೆಟ್ ಇಲ್ಲ, ಸುಮ್ನೆ ಮೆಣಸಿಕಾಯಿ ಇಲ್ಲ, ಸುಮ್ನೆ ನಾವು ಇಳಿದು ಬೆಳೆದದ್ದು. ಎಲ್ಲ ಬೆಳೆದಿದ್ದಲ್ಲ ನಾವು ಬಡಬಣ ಕುಂಡ್ ಮಾಡಕ್ಕೆ ನಮ್ಗೆ ತಾಕತ್ ಇಲ್ವಲ್ಲ, ಅದಕ್ಕೆ ನಾವು ಒಂದು ಎರಡು ಇಲ್ಲ ಕುಂಡ್ ಮಾರ್ತಿದೀವಿ ಅಷ್ಟೇ. ಎಷ್ಟು ದುಡ್ಡು ಗಳಿಸ್ತೀರಿ ಒಂದ್ ದಿನಕ್ಕೆ ವ್ಯಾಪಾರ ಆಯ್ತದೆ? ಏನೋ ಒಂದು ಏನೋ ಸುಮಾರಾಗಿ ಒಂದ್ ನೂರ ಒಂದ್ ನೂರ ಆಯ್ತದೆ ಅಷ್ಟೇನೆ. ಇರೋದು ಹೇಳಿ ಎಷ್ಟು ಆಯ್ತದೆ ಹೇಳಿ ವ್ಯಾಪಾರ ಆಗತ್ತೆ ಸರ್? ಒಂದು ಆರ್ನೂರ ಐನೂರ ಆರ್ನೂರು ರೂಪಾಯಿ ಆಗುತ್ತೆ. ಆರ್ನೂರ ಚಕರಾಗಿ ಓಡಿದ್ರೆ ಓಡದ ದಿನ ಒಂದ್ ಐನೂರ ಆರ್ನೂರ ಆಯ್ತದೆ, ಓಡದ ದಿನ ಇಲ್ಲ ಐವತ್ತಿಲ್ಲ ನಿನ್ನೆ ಆಯ್ತು ಹಂಗೆ. ಏನ್ ಮಾಡಿರಿ ಈಗ ಅಷ್ಟಾಗ್ಬಿಟ್ರೆ ನಿಮ್ಗೆ ಇಲ್ಲೆಲ್ಲ ನೀವು ಬಿತ್ತನೆ ಬೀಜ ತರಬೇಕು, ಉಳುಮೆ ಮಾಡಕ್ ಖರ್ಚು ಮಾಡ್ಬೇಕು, ಅದಕ್ಕೂ ನಿಮ್ ಕೂಲಿ ಕೊಡ್ಬೇಕು, ಗೊಬ್ಬರನ್ನು ಕೊಂಡ್ಬೇಕು, ಎಲ್ಲಾ ಕೂಬೇಕು. ಮತ್ ನಿಮ್ಗೆ ಉಳಿಯೋದೇನು ಏನೋ ಒಟ್ಟಿನಲ್ಲಿ ಅಲ್ಪ ಸ್ವಲ್ಪ ಅದೆಲ್ಲ ಕೂಡಿಸಿ ಇಟ್ಕೊಂಡ್ರೆ ಅಲ್ಪ ಸ್ವಲ್ಪ ನಮ್ಗೆ ಅಷ್ಟ ಉಳ್ಕೊಳ್ಳೋದು ಅಷ್ಟು ನಮ್ಗೆ ಒಟ್ಟಿನಲ್ಲಿ ಅಷ್ಟ ಲಾಸ್ ಏನಾಗಲ್ಲ. ನಮ್ಮ ಜೀವನ ಕಳ್ಕೊಂಡು ಅಲ್ಪ ಸ್ವಲ್ಪ ಆಗುತ್ತೆ ಸರ್. ಅದು ಅಂದ್ರೆ ನಾವು ಸಾಲ ಪಾಲ ಮಾಡ್ಕೊಬಿಟ್ಟಿದೀವಲ್ಲ ಸರ್, ಮಾಡ್ಕೊಂಡು ನಮ್ ಜೀವನ ಕಳ್ಕೊಂಡು ಬಂದಿದೀವಿ ಅಷ್ಟೇನೆ. ಇರ್ಲಿ ಆಯ್ತು, ನಿಮ್ಗೆ ನಿಮ್ ಆದಾಯದ ಗುಟ್ಟನ್ನ ನೀವೇ ಇಟ್ಕೊಳ್ಳಿ. ಹೌದು ಆಯ್ತಾ? ಆದ್ರೆ ನಿಮ್ಗೆ ಇದ್ರಲ್ಲಿ ನಾನು ಇದು ಮಾಡಿ ನಾನು ಜಯಿಸಬಹುದು, ಜೀವನ ನಡೆಸಬಹುದು, ಏನ್ ತೊಂದ್ರೆ ಇಲ್ಲ ಸರ್, ಮಾಡ್ಬೋದು ಸರ್. ಏನ್ ನಮ್ಗೆ ಇಷ್ಟ ಒಂದ್ ಎಕರೆ ಭೂಮಿ ಇಷ್ಟ ಮಾಡ್ಕೊಂಡ್ರೆ ನಮ್ಗೆ ನಮ್ಮ ನಮ್ಮ ಕೂಲಿ ಮಾಡೋದ್ಕಿಂತನು ಲಾಸ್ ಏನಾಗಲ್ಲ ಸರ್. ಹೊರಗಡೆ ಹೋಗಿ ದುಡಿಯೋದ್ಕಿಂತ ಹೊರಗಡೆ ಹೋಗಿ ದುಡಿಯೋದ್ಕಿಂತನು ಇಲ್ಲಿ ನಮ್ಗೇನು ಲಾಸ್ ಏನ್ ಕಾಣ್ತಾ ಇಲ್ಲ ಸರ್. ಆದ್ರೆ ಇಲ್ಲಿ ಶ್ರಮ ಇರ್ತದಲ್ಲ ನಕ್ಷತ್ರ, ಮೈ ಬಗ್ಸ್ಬೇಕು. ಅದು ಅದು ಒಳ್ಳೇದೇನೆ, ಅದು ಯಾಕೆ ಮೈ ಬಗ್ಸ್ಬೇಕು ಅಂತ ಅಂದ್ರೆ ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿರ್ತದಲ್ಲ ಸರ್. ಇದು ನಮ್ಮ ಆರೋಗ್ಯನು ಚೆನ್ನಾಗಿರ್ತದೆ, ಏನ್ ನಮ್ಗೆ ಕಷ್ಟ ಏನು ಅನ್ಸಲ್ಲ ಸರ್ ನಮ್ಗಿದು. ರೋಗ ರುಚಿನ ಎಲ್ಲ ಬರ್ತಾವಲ್ಲ, ಹುಳ ಎಲ್ಲ ಹೊಡಿತಾವಲ್ಲ, ತರಕಾರಿಗಳಿಗೆ ಜಾಸ್ತಿ ಹುಳ ಉಪ್ಟೆ ಹೊಡಿತದೆ, ಅಂತದ್ನೆಲ್ಲ ನೀವು ಹೇಗೆ ನಿಯಂತ್ರಣಕ್ಕೆ ತಗೊಳ್ತೀರಿ? ಏನೇನು ಔಷಧಿಗಳು ಹೊಡಿತೀವಿ ಸರ್, ಒಂದ್ ಮೂರ್ ಸಾರಿ ನಾಲ್ಕು ಸಾರಿ ಔಷಧಿಗಳ ಹೊಡಿತೀವಿ. ಸಾವಿರ ರೂಪಾಯಿ ಔಷಧಿಗೆ ಔಷಧಿ ಹೊಡಿಬೇಕು ಸರ್, ಎಲ್ಲಾ ಹುಳ ಉದ್ದ ಬಿಡ್ತದೆ ಇದಾರೆ. ಯಾರು ಹೊಡೆಯೋದು? ನಾಗಮ್ಮನರೇ ಹೊಡಿತಾರಾ? ನೀವೇ ಹೊಡಿಸಿ ಹೊಡಿತೀರಾ? ನಾಗಮ್ಮ ಹೊಡಿತಾರ, ನಾವ್ ಹೊಡಿತೀವಿ ಹೊಡಿತಾರೆ. ಹೆಂಗು ಏನ್ ಮಾಡ್ಬೇಕು ಅದ್ ಮಾಡ್ಬೇಕು, ಏನ್ ಮಾಡ್ಬೇಕು ಮಾಡ್ತಾರೆ, ನಾವು ಮಾಡೋದೇನು. ನಾಗಮ್ಮನವ್ರು ಯಾವ ಊರವ್ರು? ನಾವು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬಸವರಾಜ್ಪುರದವ್ರು. ಬಸವರಾಜ್ಪುರದವ್ರ? ನಿಮ್ದು ಬಸವರಾಜ್ಪುರ? ಅದೇ ನಿಮ್ಗೆ ಯಾವ ಊರಿಂದ ಕೊಟ್ಟು ತಂದಿದ್ದು ಅಂತ ಹೇಳದೆ ನಾಗಸೆಟ್ರಿಗೆ. ಅಚಿನ್ಕಾವಲು ನಮ್ದು ಬೆಟ್ಪುರದಿಂದ ಮುಂದೆ. ಅಚಿನ್ಕಾವಲು ನಾವು. ಹೌದಾ? ಇವರು ಬಸವರಾಜ್ಪುರಕ್ ಮದ್ವೆ ಆಗಿರೋದ್ ನಾನು. ಅದೇನ ಅಷ್ಟು ದೂರಕ್ಕೆ ನೆಂಟಸ್ತನ ಮಾಡ್ಬಿಟ್ರಿ ಆವತ್ತಿನ ಕಾಲದಲ್ಲಿ? ನಮ್ದೆಲ್ಲ ದೂರ ದೂರ ಸರ್, ನಮ್ ಕ್ಯಾಸ್ಟ್ ಇರೋದು. ಹಂಗೆ ಹುಡ್ಕೊಂಡು ಹೋಗಿ ನಮ್ಮ ಮಳೆ ಸಂಬಂಧನೇ. ಸರಿ ಸರಿ ಸರಿ. ಈಗ ಏನಾರು ನಂಬುವಂತ ಕೆಲ್ಸ ಕೊಡ್ತೀರೇ ಬಡವರು ನಾವು. ನೀವು ಮಾಡೋ ಕೆಲ್ಸವನ್ನ ನೋಡ್ಕೊಂಡು ಬೇರೆಯವ್ರು ಇದೇ ಕೆಲಸ ಮಾಡ್ಲಿ ಅಂತ ಈ ಕಾರ್ಯಕ್ರಮ ಮಾಡೋದು. ಹೌದೌದು. ಇದ್ರ ನೀವು ಸುಖವಾಗಿದ್ದೀರೋ ಇಲ್ವಾ? ಸುಖವಾಗಿದ್ದೀವಿ ಸಾಯಿ. ಯಾಕಂದ್ರೆ ಕೇಳಂತ ಹೇಳಿ, ಸುಖವಾಗಿದ್ದೀರೋ ಇಲ್ವಾ ಇದ್ರಲ್ಲಿ? ಇವಿ ಸುಖವಾಗಿವಿ. ಮತ್ತೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಯಾಕೆ ಕೇಳ್ತೀರಿ? ಯಾಕೆ ಹೇಳ್ತೀರಿ ಅಂದ್ರೆ ನಮ್ಗೂ ಊರ್ ಕಡೆ ಮನೆ ಬಟ್ಟ ಚೆನ್ನಾಗಿಲ್ಲ, ಇರಕ್ಕೆ ತೊಂದ್ರೆ ಆಗಿರೋದಕ್ಕೆ ಇಲ್ಲಿ ಬಿದ್ದಿರೋದ್ ಅಲ್ಲಿ. ಆದ್ರೆ ಇಲ್ಲಿ ಬಂದು ನೀವು ಮಾಡ್ಕೊಂಡಿದ್ದೀರಿ ಅಲ್ವಾ ಜೀವನ? ಜೀವನ ಪವನ ಕಳ್ಕೊಂಡು ಹೇಗೋ ಹೋಯ್ತಾ ಇದೀವಿ ಸಾ. ಒಟ್ಟು ತೊಂದ್ರೆ ಅಂತ ಆಗಿಲ್ವಾ? ಏನು ತೊಂದ್ರೆ? ಯಾವ ಊರಿಂದ ಯಾವ ಊರಿಗೆ ಹೋಗಿ ಕೆಲಸ ಮಾಡಿದ್ರು? ನಮ್ದೇ ಈ ನೆಮ್ಮದಿ ಸಿಗ್ತದ? ನಾಗಮ್ಮನವ್ರಿಗೆ ಸ್ವಲ್ಪ ಶ್ರವಣ ದೋಷದ ಸಮಸ್ಯೆ. ಮದುವೆ ಸೆಟ್ರೆ ಇದನ್ನ ಇಷ್ಟಿಷ್ಟ ಇಷ್ಟಿಷ್ಟ ಚಿಕ್ಕ ಚಿಕ್ಕದಾಗಿ ಬೆಳೀತಾ ಇದೀರಲ್ಲ, ನಿಮ್ಗೆ ಸ್ವಲ್ಪ ಜಾಸ್ತಿ ಬೆಳೆದು ಒಂದೇ ತರಕಾರಿನ ಹೆಚ್ಚಾಗಿ ಬೆಳೆದು ಸ್ವಲ್ಪ ದೊಡ್ಡ ದೊಡ್ಡ ಮಾರ್ಕೆಟ್ಗೆ ಬಿಡೋಣ, ಜಾಸ್ತಿ ಜಾಸ್ತಿ ಹಣ ಸಂಪಾದನೆ ಮಾಡೋಣ, ಈ ತರದ್ದು ಯಾಕೆ ಅನಿಸ್ತಾ ಇಲ್ಲ ಸಾರು? ನಾವು ಜಾಸ್ತಿ ಬೆಳೆದ್ರೆ ಒಂದಪ್ಪ ಆಗುತ್ತೆ, ಒಂದಪ್ಪ ಕೈಲಿ ನೋಟೈತೆ ಸರ್. ನಾವು ಅದರಿಂದ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾನು ಸ್ವಸ್ವಲ್ಪ ಸ್ವಸ್ವಲ್ಪ ಸ್ವಸ್ವಲ್ಪ ಮಾಡ್ಕೊಂಡ್ರೆ ನಮ್ಗೆ ಏನೂ ಆಸ್ಪೋತಾ ಇಲ್ಲ. ಹೌದಾ? ಬೆಳೆದಿದ್ರೆ ಆತರ ಯಾವಾಗ್ಲೂ ಆತರ ಬೆಳೆದಿದೀವಿ ಸಾ. ಅದಕ್ಕೆ ನಾವು ಅದನ್ನೇ ನಾವು ದಟ್ಟವಾಗಿ ಮಾಡಿ ನಮ್ಗೆ ನಮ್ಗೆ ಲಾಸ್ ಆಗಿದೆ, ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲಾನು ಸ್ವಸ್ವಲ್ಪ ಮಾಡ್ಕೊಂಡ್ರೆ ನಮ್ಗೆ ಯಾವ್ದೇ ಕಾರಣಕ್ಕೂ ಲಾಸ್ ಏನಾಗಲ್ಲ. ಈ ಭೂಮಿಲಿ ಇದ್ದೀರಿ, ನಿಮ್ಗೆ ಇದ್ಕೊಂಡು ನಮ್ಮ ಭೂಮಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ, ಅಲ್ಲಿ ನೀವು ವಾಸವಾಗಿದ್ದೀರಿ. ಬೆಳೆದಿದ್ದೀರ ಅದ್ರಲ್ಲಿ ಏನಾರು ಆದಾಯ ನೀವು ಅವ್ರಿಗೂ ಏನಾರು ಕೊಡ್ಬೇಕಾ ಹೇಗೆ? ಇಲ್ಲ ಸರ್, ಅವ್ರ ಮರ ಗಿಡಗಳನ್ನ ನಾವು ಚೆನ್ನಾಗಿ ನೋಡ್ಕೊತಾ ಇದೀವಿ. ಅವ್ರ ಮರ ಗಿಡಗಳು ಇಲ್ಲ, ಎಲ್ಲಾನು ಮರ ಗಿಡಗಳನ್ನ ಹಂಗೆ ಹೇಳ್ಸಿದೀವಿ. ತೆಂಗಿನ ಮರ ಹೇಳ್ಸ್ಕೊಟ್ಟಿದೀವಿ ಅವ್ರಿಗೆ. ಅಳಸನ್ ಮರ ಇದೆ, ಮತ್ತೆ ಮಾವಿನ ಗಿಡ ಇದೆ, ಎಲ್ಲ ಏನ್ ನೋಡಿ ಸುಮಾರು ಮಾವಿನ ಮರ, ತೆಂಗಿನ ಮರ, ಮತ್ತೆ ಇವೆಲ್ಲ ತೋಟ ಬಾಳೆ ಗಿಡಗಳು ಎಲ್ಲ ಅವೆ, ಅವೆಲ್ಲ ಮರಗಳೆಲ್ಲ ಹೇಳ್ಸ್ಕೊಡ್ತೇವೆ ಅವ್ರಿಗೆ. ನುಗ್ಗೆ ನುಗ್ಗೆ ಮರ ಹಾಕಿದಿರಲ್ಲ? ನುಗ್ಗೆ ಮರನು ಹಾಕೊಂಡಿದೀವಿ. ನುಗ್ಗೆ ಮರನು ನಾವೇ ಹಾಕದ್ದು. ನುಗ್ಗೆಕಾಯಿ ಬೆಳಿ? ನುಗ್ಗೆಕಾಯಿ ಅವ ಬೆಳ್ತವೆ, ನಾವು ಮಾರ್ತೀವಿ ಅದನ್ನ. ಸೊಪ್ಪು? ಸೊಪ್ಪೇನು ಮಾರಲ್ಲ ಸರ್ ನಾವು, ನಾವು ಹಳ್ಳಿ ನಾವು ತಗೊಂಡೋಗಲ್ಲ, ಸೊಪ್ಪು ಇರ್ತದೆ ಆದ್ರೆ ನಾವು ಸೊಪ್ಪು ತಗೊಂಡು ಮಾರಲ್ಲ ಸರ್ ನಾವದ. ಕಾಯಿ ಅಂತೂ ಮಾರ್ತೀವಿ ಅಂದ್ರೆ ನುಗ್ಗೆಕಾಯಿ ಮಾರ್ತೀವಿ. ನಾವು ಒಂದು ಹತ್ತು ನುಗ್ಗೆ ಮರನೂ ಇದೆ. ಇದು ನಮ್ಮ ಎಲ್ಲಾನು ಕಳೆದು ನಮ್ಗೂ ಅಲ್ಪ ಸ್ವಲ್ಪ ಉಳಿತೆ ಸರ್, ನಮ್ಗೂ ಏನ್ ಲಾಸ್ ಏನ್ ಆಗಲ್ಲ. ಅಲ್ಪ ಸ್ವಲ್ಪ ಅಂದ್ರೆ ಏನ್? ತಿಂಗಳಿಗೆ ಒಂದು ಹತ್ತು ಹನ್ನೆರಡು ಸಾವಿರ ಖರ್ಚು? ಇಲ್ಲ ಸರ್, ಒಂದು ಆರೇಳು ಸಾವಿರ ರೂಪಾಯಿ ತಿಂಗಳಿಗೆ ಉಳ್ಕೊತದೆ. ಎಷ್ಟೆಷ್ಟು ಕೆಜಿ ಮಾರಾಟ ಮಾಡ್ತೀರಿ ಹೇಳಿ? ಒಂದ್ ದಿನಕ್ಕೆ ಎಷ್ಟು ಕೆಜಿ ಸೌತೆಕಾಯಿ ಮಾರ್ತೀರಿ? ಏನ್ ಜನ ಹೆಂಗ್ ಬರ್ತಾರೆ ಹಂಗ ಹೋಯ್ತವೆ. ಎಷ್ಟು ಕೆಜಿ ಮಾರ್ತೀರಿ ಹೇಳಿ? ಅವಾಗೇನ್ ಒಂದ್ ಐದು ಕೆಜಿ ನಾಲ್ಕು ಕೆಜಿ ಅಷ್ಟು ಮಾರ್ಕೊಂಡಿದ್ರೆ ನಿಮ್ಗೆ ಎಲ್ಲಾ ತರಕಾರಿ ಎಷ್ಟು ಮಾರ್ತೀರಿ? ಎಲ್ಲಾ ತರಕಾರಿಯಿಂದ ಒಂದ್ ಐನೂರು ಸಾವಿರ ಆಯ್ತದೆ. ಒಂದ್ ಸಾವಿರ ಆಯ್ತದೆ, ಆದ್ರೆ ನಿಮ್ ಖರ್ಚೆಲ್ಲ ಇದೆ ಅಲ್ಲಿ. ಅದೆಲ್ಲ ಕಳ್ಕೊಬೇಕು, ಅವಾಗ ಆಯ್ತದೆ. ಇಲ್ದೆ ಇದ್ದಾಗ ಸುಮ್ನೆ ಇರೋದು. ಆದ್ರೆ ನಿಮ್ಗೆ ಹಸುಗಳಿದ್ದು ನಿಮ್ದೇ ಗೊಬ್ಬರ ಆಗಿದ್ರೆ ಹಾಗೆಲ್ಲ ನಿಮ್ಗೆ ಉಳಿತಾಯ ಆಯ್ತಿತ್ತು. ಮತ್ತೆ ಉಳುಮೆ ನೀವೇ ಮಾಡ್ಕೊಡಂಗಿದ್ರೆ ಆಗ ನಿಮ್ಗೆ ಸ್ವಲ್ಪ ದುಡ್ಡು ಉಳಿತಿತ್ತು. ಈಗ ಇಲ್ಲೂ ಖರ್ಚು ಜಾಸ್ತಿ ಇದೆ ನಿಮ್ಗೆ ಅಲ್ವಾ? ತೊಂದ್ರೆ ಇಲ್ಲ ನಿಮ್ಗೆ. ಅಂದ್ರೆ ಇದ್ರಲ್ಲಿ ನೀವು ಜೀವನವನ್ನ ಕಟ್ಕೊಂಡು ನೆಮ್ಮದಿಯಾದ ಜೀವನ ನಡೆಸ್ತಾ ಇದೀರಿ? ನಡೆಸ್ತಾ ಇದೀವಿ ಸರ್. ಮತ್ತೆ ಮಕ್ಕಳೆಲ್ಲ ಎಷ್ಟು ಜನ ಸೆಟ್ರೆ ನಿಮ್ಗೆ ಮದುವೆ ಸರ್? ನಮ್ಗೆ ಎರಡು ಜನ ಮಕ್ಕಳು, ಒಂದ್ ಹೆಣ್ಣು ಒಂದ್ ಗಂಡು. ಮಗ ಒಬ್ಬ ಮೈಸೂರಲ್ಲಿ ಇದಾರೆ, ಅವನು ಮಗ ಪ್ರೈವೇಟ್ ಹೋಯ್ತಾ ಇದಾರೆ. ಮಗಳು ಪ್ರೈವೇಟ್ ಟೀಚರು, ಹಾಗಾಗಿ ಅಲ್ಲ. ಈಗ ಅವ್ರ್ಯಾರು ನಿಮ್ ಜೊತೆ ಇಲ್ವಾ? ಇಲ್ಲ ಸರ್, ಅವರು ಎಲ್ಲ ಅವರು ವೃತ್ತಿ ಅವ್ರು ಮಾಡ್ಕೊಯ್ತಾವ್ರ, ಅವ್ರು ನಮ್ ಜೊತೆ ಏನಿಲ್ಲ. ಅವರು ನಾವು ಸಪರೇಟ್ ಇದೀವಿ. ಸಂಸಾರ ಅವ್ರು ಮಾಡ್ಕೊತಾವ್ರ. ಮಕ್ಳು ಬನ್ನಿ ನಮ್ಮ ಹತ್ರ ಇರಿ, ಸುಖವಾಗಿರಿ ಅಂತ ಕರೆಯಲ್ವಾ? ನಾವು ಹೋಗಲ್ಲ ಸರ್, ಅವ್ರನ್ನೇನು ಕರೆಯ, ಅವ್ರು ಕರೀತಾರೆ. ಅವ್ರ ಹತ್ರ ನಾವು ಇನ್ನೂ ಗಟ್ಟಿಯಾಗಿದೀವಲ್ಲ, ನಾವು ಅವ್ರ ಹತ್ರ ಹೋಗಿ ಇಷ್ಟ ಪಟ್ಟಿದ್ರು. ಏನ್ ನಗಮ್ನರೇ, ನೀವು ಮೊಮ್ಮಕ್ಕಳು ನಾವು ಅವ್ರ ಹತ್ರ ಯಾಕೆ ನಮ್ಮು ನಾವು ಒಂದ್ ಮಾತು ಕೇಳ್ಬೇಕು ಅವ್ರ ಹತ್ರ ಕೈ ಕಲ್ಚಾನಾಗಿದ್ದಾಗ್ಲೇ ಅಂದ್ಬಿಟ್ಟು ನಾವು ಹೋಗೋದಿಲ್ಲ ಸರ್. ಅಲ್ಲ, ಏನ್ ಮಾತ್ ಕೇಳ್ಬೇಕು? ನಿಮ್ ಮುಂದೆ ಬನ್ನಿ, ಚೆನ್ನಾಗ್ ನೋಡ್ಕೋತೀವಿ, ಮೊಮ್ಮಕ್ಳು ಅಂತವು ಪ್ರೀತಿಯಿಂದ ಇರಿ ಅಂತ ಹೇಳಿದ್ರೆ ಯಾಕೆ ಹೋಗ್ಬಾರ್ದು? ಏನೋ ಯಾವತ್ತ ಒಂದ್ ದಿನ ಕರೀತಾರೆ ಬದ್ನಿಂತ ನಾವು ಬರೋದಿಲ್ಲ. ಹೋಗಪ್ಪ, ಹೆಂಗೋ ನೀವು ಹತ್ತಿ ನಬ್ಬಾಗ ನಾವು ಮಾಡ್ತೀವಿ ಅಂತೀವಿ ಸಾ. ಹೌದಾ? ಏನ್ ಮಾಡಿರಿ, ಮಕ್ಕಳು ನಿಮ್ ಜೊತೆ ಚೆನ್ನಾಗಿ ನೋಡ್ಕೋತಾರೆ. ನೋಡ್ಕೋತಾರ ಅವ್ ಮಗಳು ನೋಡ್ಕೋತಾರೆ, ಮಗನು ನೋಡ್ಕೋತಾನೆ. ಅದ್ರೆ ನಾವು ಅದ್ರೆ ಅವ್ರ ಜೊತೆ ಹಾಕಿರೋದು ಅನ್ಬಿಟ್ಟು ನಾವು ಸಪರೇಟ್ ಇದೀವಿ. ಈಗ ನಿಮ್ಮ ಮುಂದಿನ ಆಲೋಚನೆ ಏನು ಮದುವೆ ಸೆಟ್ರೆ? ಈ ಭೂಮಿನಲ್ಲಿ, ಕೃಷಿ ಭೂಮಿಯಿಂದ ಏನ್ ಮಾಡ್ಬೇಕು ಅಂತಿದ್ದೀರಿ? ಇದನ್ನ ಆಡ್ಕೊಂಡು ನಾವ್ ಹಿಂಗೆ ಸಾರು ಏನೋ ಅರ್ಕಸೋ ಮುರ್ಕಸೋ ದುಡ್ಡನ್ನ ನಾವು ಕೂಡಿಸ್ಕೊಂಡು ಕೈ ಕಾಲು ಗಟ್ಟಿಯಾಗಿದ್ದಾಗಲೇ ಕೂಡಿಸ್ಕೊಂಡು ನಾವು ಮಾಡ್ಕೊಳ್ಳೋಣ ಅಂತ ಒಂದು ಆಸೆ ಪಟ್ಟಿದ್ವಿ. ವಯಸ್ಕಾಲಕ್ಕೆ ಆಗದೇ ಇರೋ ಅಂತ ಕಾಲಕ್ಕೆ ಅನ್ಬಿಟ್ಟು ಒಂದಿಷ್ಟು ಕೂಡಿಸ್ಕೊಂಡು ಮಾಡ್ಕೊಳ್ಳೋಣ ಅನ್ಕೊಂಡು ನಾವು ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದೀವಿ ಸರ್. ಏನ್ ನಗಮ್ನವ್ರೆ, ನಿಮ್ದು ಏನು ಆಲೋಚನೆ? ನಾವು ಹಂಗೆ ಸಾ ಏನ್ ಮಾಡಿರಿ, ಈಗ ನಮ್ಗೆ ಭೂಮಿ ಇಲ್ದವ್ರು ಹೆಂಗೋ ದೃಷ್ಟಿ ಸಿಕ್ಕದೆ ಅದ್ರಲ್ಲ ಕಾಸು ಮಾಡ್ಕೊಂಡು ಹೆಂಗೋ ಹೋಗೋಣ ಅಂತ ಗೋಳಂತ ವಿಷ. ಅಲ್ಲ, ಒಟ್ಟಿನಲ್ಲಿ ನೀವು ಸ್ವಂತದ್ದಾಗ್ಲಿ ಬೇರೆದಾಗ್ಲಿ ಈ ಕೃಷಿ ಭೂಮಿಯನ್ನ ನಂಬಿಕೊಂಡು ನೀವು ಇಲ್ಲಿ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಕೃಷಿ ನಡೆಸ್ತಾ ಇದೀರಿ. ಇದನ್ನ ಮಾಡ್ಕೊಂಡು ನಿಮ್ಗೆ ನನಗೆ ಲಾಸ್ ಆಯ್ತು, ಇದನ್ನ ನಂಬಿ ನನ್ ಕೆಟ್ಟೆ, ಆ ತರದ ಆತರ ಆಲೋಚನೆ ಏನಿಲ್ಲ ಸರ್. ನಮ್ಗೆ ಆತರ ನಮ್ಗೆಲ್ಲ ಏನು ಆತರ ನಮ್ಗೇನು ಕಾಣಿಸ್ತಾನೆ ಇಲ್ಲ. ಪಾಪ ನಮ್ಗೆ, ನಾವು ಭೂಮಿ ತಾಯಿ ಮೇಲೆ ಹೇಳದಲ್ಲ, ನಮ್ಗೆ ಈ ತರದಲ್ಲಿ ನಮ್ಗೆ ನಾವು ನೆಮ್ಮದಿ ಆಗಿದ್ದೇವೆ. ಅಲ್ಪ ಸ್ವಲ್ಪ ನಮ್ಗೆ ಉಳ್ಕೋತಾ ಇದೆ ಸರ್. ಈ ತರ ಚಿಕ್ಕಡಕವಾಗಿ ಮಾಡ್ಕೊಂಡ ದೇಶದಿಂದ ನಮ್ಗೋಸ್ಕರ ಕಾಸು ಉಳ್ಕೋತಾ ಇದೆ ಸರ್. ಎಷ್ಟೋ ಜನ ಹೊಸದಾಗಿ ಕೃಷಿಕರು ಮಕ್ಳೇ ಏನ್ ಮಾಡ್ತಾರೆ ಅಂದ್ರೆ, ಅಪ್ಪನಿಗೆ ಬೈಕೊಂಡು ಇದ್ರಲ್ಲಿ ಏನಾದ್ರು ನನಗೆ ಹೋಗು ಅಂದ್ಬಿಟ್ಟು ಇರೋ ಕೃಷಿ ಭೂಮಿನಲ್ಲೂ ಕೈ ಹಾಕ್ದೇನೆ ಅಲ್ಲಿ ಇಲ್ಲಿ ಹೋಗಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾರೆ. ಆಯ್ತಾ? ಅಂತವ್ರಿಗೆ ಅದೇ ಮನಸ್ಸು ಕೊಟ್ಟು ಪ್ರೀತಿಯ ಮನಸ್ಸು ಕೊಟ್ಟು ದುಡಿದ್ರೆ ಯಾವ್ದೇ ಕಾರಣಕ್ಕೂ ಲಾಸ್ ಏನ್ ಆಗಲ್ಲ ಸಾ. ಯಾವ್ದೇ ಕಾರಣಕ್ಕೂ ಭೂಮಿ ತಾಯಿ ಮೋಸ ಏನ್ ಮಾಡಲ್ಲ ನಮ್ಗೆ, ಯಾರಿಗೂ ಮಾಡಲ್ಲ ಬಿಡಿ, ಯಾರು ಇಲ್ಲ. ನಾವು ಅದನ್ನ ಕ್ರಮಬದ್ಧವಾಗಿ ಮಾಡ್ಕೊ ಹೋದ್ರೆ ನಮ್ಗೆ ಭೂಮಿ ತಾಯಿ ಲಾಸ್ ಏನ್ ಮಾಡಲ್ಲ. ಅಲ್ಲ, ಒಟ್ಟಿನಲ್ಲಿ ನಿಮ್ಗೆ ಎಲ್ಲಾ ಕಾಲಕ್ಕೂ ಎಲ್ಲಾ ದಿನಗಳಿಗೂ ಬರ್ತಕ್ಕಂತ ಬೆಳೆಯನ್ನ ಹಾಕೊಂಡಿದ್ದೀರಿ? ಹೌದೌದು, ಎಲ್ಲಾ ಬೆಳೆಗಳನ್ನು ನಾವು ಸ್ವಲ್ಪ ಮಾಡ್ಕೊಂಡಿದೀವಿ. ಆಗಿಲ್ಲ, ನಾವು ಒಂದು ಆರೇಳು ಸುಮಾರು ವರ್ಷದಿಂದ ಅದೇ ತರ ಮಾಡ್ಕೋಬತ್ತಾ ಇದೀವಿ ಸರ್. ಅಂದ್ರೆ ಒಂದ್ ತಿಂಗಳಲ್ಲಿ ದುಡ್ಡು ನೋಡ್ದೆ ಇನ್ನೊಂದ್ ತಿಂಗಳಲ್ಲಿ ಇಲ್ಲ ಅನ್ನಂಗಿಲ್ಲ. ಆತರ ಏನಿಲ್ಲ ಸರ್, ಅಂತ ಅಷ್ಟು ಲಾಸ್ ಏನ್ ಬರಲ್ಲ. ಪ್ರತಿ ತಿಂಗಳಲ್ಲು ಪ್ರತಿ ಬೆಳೆಲ್ಲು ನಮ್ಗೆ ಲಾಸ್ ಏನ್ ಕಾಣ್ತಾ ಇಲ್ಲ. ಖರ್ಚು ವೆಚ್ಚಕ್ಕಾಗಿ ನಮ್ ಜೀವನ ಕಳೆದು ಅಲ್ಪ ಸ್ವಲ್ಪ ನಾರು ಉಳ್ಕೊಂಡೆ ಉಳ್ಕೋದ ಸರ್. ನೀವೇ ಒಂದು ಹಸು ಗೀಸು ಹೈನುಗಾರಿಕೆ ಯಾಕೆ ಮಾಡಬಾರ್ದು ಇಲ್ಲಿ, ನಿಮ್ಗೆ ಗೊಬ್ಬರನ ಆಗ್ತದೆ ಯಾರು ಅಲ್ಲ ಆಗುತ್ತೆ. ನಾವು ಇಲ್ಲಿ ಏನು ಗೊತ್ತೆ, ಒಂಟಿ ಮನೆ ಅಂತ ನಾವು ಅವೆಲ್ಲನೂ ಮಾಡಕ್ಕೆ ನಾವು ಇಷ್ಟಪಡ್ತಾ ಇಲ್ಲ ಅಂದ್ಬಿಟ್ಟು ನಾವು ಹಸುಗಳನ್ನ ಮಾಡ್ಕೋತಾ ಇಲ್ಲ ಸರ್. ಹಸುಗಳು ಮಾಡ್ಕೊಂಡ್ರೆ ತೊಂದರೆ ಏನಾಗಲ್ಲ, ಆದ್ರೆ ಅವೆಲ್ಲ ಜಾಗ ಇವೆಲ್ಲ ಇದಾಯ್ತವಲ್ಲ ಅನ್ಬಿಟ್ಟು ನಾವು ಮಾಡ್ತಾ ಇಲ್ಲ ಸರ್. ಅದ ಏನಾಗಮ್ಮನವ್ರೇ, ಏನಾದ್ರು ಕೋಳಿ ಗಿಳಿ ಸಾಕಿದಿರ ಹೇಗೆ? ಕೋಳಿ ಪಾಳಿ ಏನು ಸಾಕಕ್ ಹಾಕಿಲ್ಲ ಸರ್. ಇಲ್ಲಿ ಹಂಗೆಲ್ಲ ಮಾಡಕ್ ಹಾಕಿಲ್ಲ. ಬೈತಾರೆ ಅವ್ರು, ಎತ್ತ ಕೋಳಿ ಸಾಕಿರಿ ಇದ್ ಬೈತಾರೆ ಸರ್. ಕೋಳಿ ಮಾಡಿದ್ರೆ ಬೆಳೆಗಳೆಲ್ಲ ಹಾಳಾಗುತ್ತಲ್ಲ ಸರ್, ಕಾಳು ತಿಂದ್ಬಿಡ್ತಾರೆ. ಕೋಳಿಗಳು ಅವೆಲ್ಲ ಮಾಡಕ್ ಆಗಲ್ಲ ಇಲ್ಲಿ. ಬೆಳೆಗಳ ಮಾಡೋವಾಗ ಸೊಪ್ಪು ಇವೆಲ್ಲ ಸೊಪ್ಪುಗಳು ಇವೆಲ್ಲ ತಿಂದಾಕ್ ಬಿಡ್ತಾವಲ್ಲ ಸರ್, ಅದರಿಂದ ಕೋಳಿ ಗಿಳಿಗಳು ಅವೆಲ್ಲನೂ ಮಾಡಕ್ ಆಗಲ್ಲ. ಸರಿ ಸರಿ. ಮತ್ತೆ ಇನ್ನೇನು ನಾಗಮ್ಮನವ್ರೆ, ನೀವು ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಿ ಕೃಷಿ ಭೂಮಿನಲ್ಲಿ? ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಬೇರೆ ಬೇರೆ ಈಗ ಏನೇನ ಮಾಡದ ಉಳಿಸ್ಬಿಟ್ಟು ಅಂತ ಮಾಡ್ತಾ ಇದೀವಿ ಸರ್. ಮೆಣಸಿಗೆ ಹಾಕ್ತಿವಿ ಸಾ, ಚೆನ್ನಾಗ್ ಕಾಸು ಬರೋ ತರಕಾರಿ ಹಾಕ್ಬೇಕಂತ ಹಾಕ್ಬೇಕು ಸಾ, ಮೆಣಸಿಗೆ ಹಾಕ್ಬೇಕು ಸಾ. ನಾಗಮ್ಮನವರು ತುಂಬಾ ಶ್ರಮ ಪಡ್ತಾರೆ ಕೃಷಿ ಭೂಮಿನಲ್ಲಿ, ಆದ್ರೆ ಅವ್ರಿಗೆ ಇದನ್ನ ಹೇಗ್ ಹೇಳ್ಕೋಬೇಕು ಅಂತಕ್ಕಂತ ಆಗ್ತಾ ಇಲ್ಲ. ಆಗ್ಲಿ ಇರ್ಲಿ ನಾಗಮ್ಮನವ್ರೆ, ನಿಮ್ಮ ಶ್ರಮಕ್ಕೆ ಖಂಡಿತವಾದ ಒಳ್ಳೆ ಪ್ರತಿಫಲವನ್ನ ನೀವು ನಿಮ್ಮ ಜೀವನಕ್ಕಾಗೋಷ್ಟು ನೋಡ್ತಾ ಇದ್ದೀರಿ. ಈಗ ಮದ್ವೆ ಸೆಟ್ರೆ ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡಿ ಹೇಗೆ ವ್ಯವಸ್ಥಿತವಾಗಿ ತರಕಾರಿ ಬೆಳೆಯನ್ನ ಬೆಳಿಬೇಕು ಅಂತ ಯಾರು ರೈತರು ನಿಮಗೆ ದೂರವಾಣಿ ಕರೆ ಮಾಡಿ ಕೇಳಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಂದು 3 ಬಾರಿ ಹೇಳಿ. 73 53 00 09 0. ಇನ್ನೊಂದ್ಸರಿ ಹೇಳಿ. 73 53 65 00 09. ಮತ್ತೊಮ್ಮೆ ಹೇಳಿ. 73 53 65 00 09. ಮಹಾದೇವ್ ಸೆಟ್ರೆ ಮತ್ತು ನಾಗಮ್ಮನವ್ರೆ, ಇದುವರೆಗೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಿರಿ. ನಮ್ಮ ರೈತ ಬಾಂಧವರೊಂದಿಗೆ ನಿಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ, ತರಕಾರಿ ಬೆಳೆಗಳನ್ನ ಹೇಗೆ ಬೆಳಿಬೇಕು ಮತ್ತೆ ಜೀವನವನ್ನ ಕೃಷಿಯಿಂದ ಹೇಗೆ ಕಟ್ಕೋಬೇಕು ಅಂತಕ್ಕಂಥದನ್ನ ವಿವರಿಸಿದಿರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ವಿವಿಧ ತರಕಾರಿ ಬೆಳೆಗಳ ಬೇಸಾಯದಲ್ಲಿ ನಿರತರಾಗಿರುವ ಮೈಸೂರು ತಾಲೂಕು ಗುಂಗ್ರಾನ್ ಛತ್ರ ಗ್ರಾಮದ ಕೃಷಿಕ ದಂಪತಿ ಮಹಾದೇವ ಶೆಟ್ಟಿ ಮತ್ತು ನಾಗಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಕೋಳಿ ಕೂಗಿ ತಕ್ಕ ನಂದನವನ್ನ ಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಕೋಳಿ ಕೂಗಿ ತಕ್ಕ ನಂದನವನ್ನ ಕ ಕೋಳಿ ಕೂಗಿ ತಕ್ಕ ನಂದನವನ್ನ ಕ ಮಂದ ಗಮನೆ ಯಾರೆತ್ತು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮಂದ ಗಮನೆ ಯಾರೆದ್ದು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮರಿಬಾರದಂತ ಶಬ್ದ ಮೂರು ಲೋಕಾಕ ಕೋಳಿ ಕೂಗಿ ತಕ್ಕ ನಂದನವನ್ನ ಕ ಕೂಗಿ ತಕ್ಕ ನಂದನವನ್ನ ಕಾ ಗ್ರಾಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವಂ ಜಗಿಸಾರೇಳದ ಸಮ ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವಂ ಜಗಿಸಾರೇಳದ ಕಂಠಸ್ಥಾನ ಕಲಿಂಗ ಮುತ್ತು ಓಲಾಡಲ ಬಾಲಕ ಕೋಳಿ ಕೂಗಿ ತಕ್ಕ ನಂದನ ವರ್ಣಕ ಕಾಲ ಕರ್ಮ ಕಾವಲುಗಾರ ಬೂಟೊಂದು ಆದಾಕ ಅಸ್ತಮದ ಪುಟ್ಟಿಯ ಕೇರಿ ಹಾಕನು ಬೀಸಾಕ ಕಾಲ ಕರ್ಮ ಕಾವಲುಗಾರ ಗೂಟೊಂದು ಆದಾಕ ಅಸ್ತಮದ ಪುಟ್ಟಿಯ ಕೇರಿ ಹಾಕನು ಬೀಸಾಕ ಸಾಕು ಬೇಕು ತೂಕ ಮಾಡಿ ಹಾಕು ಎರಡು ಮೂಕ ಕೋಳಿ ಕೂಗಿ ತಕ್ಕ ನಂದನವನ್ನ ಬೆಳ್ಳಿಯ ಚುಕ್ಕಿ ಉದಯಾದ ಬಳಿಕ ಕೋಳಿ ಕೂಗಿ ತಕ್ಕ ನಂದನವನ್ನ ಕೋಳಿ ಕೂಗಿ ತಕ್ಕ ನಂದನವನ್ನ ಸಿ ಅಶ್ವಥ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ ಜನಪದ ಗೀತೆಯ ನಂತರ ಈಗ ಕೇಳೋಣ ನರಸಿಂಹ ನಾಯಕ್ ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನ. ಮಾತ ಹೇಳುತ್ತೀನಿ ಕೇಳವ್ವ ಮಗಳೇ ಬುದ್ಧಿವಂತ ಮಡದಿಯಾಗಿ ಬಾಳವ್ವ ಮಗಳೇ ಬುದ್ಧಿ ಮಾತ ಹೇಳುತ್ತೀನಿ ಕೇಳವ್ವ ಮಗಳೇ ಬುದ್ಧಿವಂತ ಮಡದಿಯಾಗಿ ಬಾಳವ್ವ ಮಗಳೇ